ನಮ್ಮೊಂದಿಗಿದ್ದಾರೆ ಕೃಷ್ಣರಾಜಪೇಟೆ ತಾಲೂಕು ಅಕ್ಕಿ ಹೆಬ್ಬಾಳು ಹೋಬಳಿ ಗುಡುಗನಹಳ್ಳಿಯಲ್ಲಿ ಯಶಸ್ವಿ ಕೃಷಿಯನ್ನು ನಡೆಸ್ತಾ ಇರತಕ್ಕಂತಹ ಕರಿಗೌಡರು. ಕರಿಗೌಡ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಾಗತ, ನಮಸ್ಕಾರ. ಕರಿಗೌಡ್ರೆ ಎಷ್ಟು ವಯಸ್ಸು ನಿಮ್ಗೆ? ನಮ್ಗೆ 83 ವರ್ಷ. ಈ ವಯಸ್ಸಿನಲ್ಲಿ ನೀವು ತೋಟದ ಕಡೆ ಹೊಲ ಗದ್ದೆ ಕಡೆ ಎಲ್ಲ ಓಡಾಡ್ತೀರಾ? ಓಡಾಡ್ಕ ಬರ್ತೀನಿ ಸರ್, ಬೆಳಗ್ಗೆ ಹೊತ್ತು ಹೋಗಿ ಒಂದ್ ರೌಂಡ್ ಹಾಕೊಂಡು ಬರ್ತೀನಿ 11 ಗಂಟೆಗೆ. ಸ್ವಲ್ಪ ಬಿ ಪಿ ಅದ್ರದ್ದೇಸಿಂದ ಈಗ ಒಂದ್ 2 ವರ್ಷದಿಂದ ಕಡಿಮೆ ಮಾಡ್ಬಿಟ್ಟಿದ್ರಿ. ಅಲ್ಲ, ಏನೇ ಆದ್ರೂ ಈ ವಯಸ್ಸಿನಲ್ಲಿ ತುಂಬಾ ಲವಲವಿಕೆಯಿಂದ ಕೂತ್ ನಮ್ ಜೊತೆ ಮಾತಾಡ್ತಾ ಇದೀರಲ್ಲ, ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳಿದೆ. ಕರಿಗೌಡ್ರೆ ಹೇಳಿ, ನೀವು ಮೂಲತಃ ಕೃಷಿ ಕುಟುಂಬ? ಹೌದು, ಕೃಷಿ ಕುಟುಂಬನೇ ನಾವು. ಎಷ್ಟು ಜನ ಅಣ್ಣ ತಮ್ಮಂದ್ರು ನಿಮ್ಮ ತಂದೆಯವರಿಗೆ? ನಾವು ಇಬ್ರು ಗಂಡು ಮಕ್ಕಳು, ಇಬ್ರು ಹೆಣ್ಮಕ್ಳು. ನನ್ನ ತಮ್ಮ ಒಬ್ಬ ಇದ್ದ, ಅವನು ತೀರೋಬಿಟ. ನಾವಿಬ್ರೆ ಗಂಡು ಮಕ್ಳು, ನಾವಿಬ್ರು. ಇಬ್ರು. ಅರೆ, ಎಷ್ಟು ಜಮೀನ್ ಬಂದಿತ್ತು ಗೌಡ್ರೆ ನಿಮ್ಮ? ನಮ್ಗೆ ನಮ್ ತಂದೆಯವ್ರು ಮಾಡಿದ 12 ಎಕರೆ ಮಾಡಿದ್ರು. ಅವರು 71 ತೀರೋದ್ರು. 80 ಶೇದ 6 ಎಕರೆ ಹಂಚಿಕೊಂಡಿದ್ದು. ಆಗ್ಲೇ ಒಂದ್ 2 ಎಕರೆ ತಗೊಂಡಿದ್ದು. ಇಷ್ಟೇ ಆಗೋದಕ್ಕೆ ಮುಂಚೆ ಅವರಲ್ಲೆಲ್ಲ ಪಾಲು ಹೋಯ್ತು ನನ್ನ ತಮ್ಮನ್ಗೆ. ನನಗೆ ಈಚೆಗೆ ನಾನೊಂದ್ 8-9 ಎಕರೆ ತಗೊಂಡೆ ಇಷ್ಟೇ ಆದ್ಮೇಲೆ. ಆದ್ರೆ ನೀವು ಹಿಸ್ಸೆ ಆಗಿ ಬೇರೆ ಆದ್ಮೇಲೆ ನಿಮ್ಗೆ 6 ಎಕರೆ ಇತ್ತು. ಇವಾಗ ಎಷ್ಟು ಇದೆ ನಿಮ್ಮ ಹತ್ರ ಜಮೀನು? ಈಗ 15 ಎಕರೆ ಜಮೀನು ಮಾಡಿ. ಅದೇ ಬೇರೆದೆಲ್ಲ ನೀವು ನಿಮ್ ಸ್ವಂತ ಮಾಡಿದ್ದು? ಸ್ವಂತ. ಇದೆಲ್ಲ ನಿಮ್ಮ ಕೃಷಿ ದುಡಿಮೆ? ಕೃಷಿ ದುಡಿಮೆ ನಾವು ಮಾಡಿರೋ, ಇನ್ಯಾವ್ದು ಇಲ್ಲ ಸರ್ ನಮ್ಗೆ. ನಿಮ್ಮ ಈ 15 ಎಕರೆ ಒಂದೇ ಜಾಗದಲ್ಲಿ ಇದೆಯಾ? 3 ಪ್ಲಾಟ್ ಇದೆ. ಒಂದು 7 ಎಕರೆ, ಒಂದು 4 ಎಕರೆ, ಒಂದು 4 ಎಕರೆ. ನೋಡ್ರಿ, ಅಂದ್ರೆ 15 ಎಕರೆಯಲ್ಲಿ ನೀವು ಏನೇನು ಕೃಷಿ ಕಾರ್ಯ ಮಾಡ್ತಾ ಇದ್ರಿ? ನಾವು ಸರ್ 8 ಎಕರೆ 9 ಎಕರೆ ಕಬ್ಬು ಹಾಕ್ತಿದ್ದ ಫಸ್ಟ್. ಆಮೇಲೆ ಒಂದ್ 4 ಎಕರೆ ತೋಟ ಮಾಡಿದ್ದು, ಅಡಿಕೆ ತೆಂಗು ಹಾಕಿದ್ದು. ಆಮೇಲೆ ಒಂದ್ 2 ಎಕರೆ ಭತ್ತಕ್ಕೆ ಮಾಡಿಕೋತೀವಿ. ಕಬ್ಬು ಯಾಕೆ ಕಡಿಮೆ ಮಾಡಿದ್ರಿ? ಕಡಿಮೆ ಅಂತ ಅಂದ್ರೆ ಈ ಹೊಡೆಯಕ್ ಸ್ವಲ್ಪ ಹಿಂಸೆ ಆಯ್ತಿತ್ತು. ಫ್ಯಾಕ್ಟ್ರಿ ಹೊಡೆಯಕ್ಕೆ, ಅದಕ್ಕೋಸ್ಕರ ಸ್ವಲ್ಪ ಕಡಿಮೆ ಮಾಡ್ಕೊಂಡು ಆಳನ್ ರೇಟ್ ಜಾಸ್ತಿ. ಜನವರಿ ಫೆಬ್ರವರಿ ಬರ 850-900 ರೂಪಾಯಿ ಕೂಲಿ ಅವ್ರಿಗೆ ಒಂದ್ ಟನ್ಗೆ. ಅದರಿಂದ ಸೀದಾ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ತೋಟ ಹೆಚ್ಚಿಗೆ ಮಾಡ್ತಾ ಈಗ ಒಂದ್ 4 ಎಕರೆ ಅಡಿಕೆ ತೆಂಗು ನೆಡ್ಸಿವಿ. ಎಷ್ಟು ವರ್ಷ ಆಯ್ತು ನೀವು ತೋಟ ಮಾಡಕ್ ಶುರು ಮಾಡಿ? ನಾವು ಸರ್, ನಾವು ನಮ್ ತಂದೆಯರಿದ್ದಂಗೆ ಶ್ರವಣ ಬೆಳಗೊಳ ತಾವು 60 ಸಸಿ ತಂದಿದ್ದ. 65-66 ಬರ ಹೊಡೆದಿತ್ತಾಗ, ಮಳೆ ಇಲ್ಲ ಆ ಕಾಲದಲ್ಲಿ ತಂದಿದ್ದು. ಅವ ನೆಟ್ಟು 2 ಗಾಡಿ ತಗೊಂಡೋಗಿ 30-30 ಸಸಿ ಹಾಕ್ಬೇಕಾದ್ರೆ ಹಿಂಸೆ ಆಗೋಯ್ತು ಒಂದ್ ಗಾಡಿಗೆ. ಆಗ ಗಾಡಿ ಎತ್ತಿನ ಗಾಡಿ ತಂದಿದ್ದು, ಎತ್ತಿನ ಗಾಡಿ 2 ಗಾಡಿಲಿ ತಂದು 60 ಸಸಿ ನೆಟ್ಟಿದ್ದು. ಅವೀಗ ಅದೇ 66 ಇಸ್ವಿ ಅಂದ್ರೆ ಎಷ್ಟು ವರ್ಷ ಆಯ್ತು ಹಾಕೊಳ್ಳಿ, ಅಷ್ಟು ವರ್ಷ ಆಯ್ತು, ಇನ್ನು ಫಲ ಬಿಡ್ತವೆ. ಅದ್ರ ಜೊತೆ ಸ್ವಲ್ಪ ಸ್ವಲ್ಪ ಹಾಕೊಂಡು ಬಾಳೆ ತೆಂಗು ಅಡಿಕೆ ಹಾಕೊಂಡು ಸ್ವಲ್ಪ ಇಂಪ್ರೂವ್ ಮಾಡ್ಕೊಂಡು ಪುನಃ ಈಗ 4 ಎಕರೆ ಮಾಡಿವಿ. ಮೊದ್ಲು 4 ಎಕರೆ ಮಾಡಿದ್ದು, ಆಮೇಲೆ 4 ಎಕರೆ ಪ್ಲಾಟ್ ಅಲ್ಲಿ ಸುತ್ತ ಹಾಕಿದ ಮಧ್ಯೆ ಎಲ್ಲ ತೆಂಗಿನ ಸಸಿ ಬದುಗಳ ಮೇಲೆ ಒಂದ್ 70 ಸಸಿ ಹಾಕಿದ. ಅವು ಚೆನ್ನಾಗ್ ಫಲ ಬಿಡ್ತಾವೆ. ಮಧ್ಯೆ ಕಬ್ಬು ಬೆಳೀತಾ ಇದ್ದು ಸಪರೇಟ್ ಆಗಿ, ಒಂದೇ ಬೇಡ ಎಲ್ಲಾದ್ರೂ ಒಂದೊಂದಿಷ್ಟು ಮಾಡ್ಕೊಂಡ್ರೆ ಅನುಕೂಲ ಆಯ್ತು ಅಂದ್ಬಿಟ್ಟು ಮಾಡಿಸಿದ್ದೆ. ಒಂದ್ 4 ಎಕರೆ ಪೂರ್ತ ಮಾಡ್ಬಿಟ್ಟೆ ಅಡಿಕೆ ತೆಂಗು. ಅವು ಸ್ವಲ್ಪ ಸ್ವಲ್ಪನೆ ಮಾಡಿದ್ದು, ಈಗ ಎಲ್ಲಾ ಫಸಲು ಕೊಡ್ತಾವೆ. ಪುನಃ 4 ಎಕರೆಗೆ ಮಾಡ್ತೀವಿ. ನೀವು ಅಂದ್ರೆ 4 ಎಕರೆ ಇವಾಗ ಹೊಸದಾಗಿ ಮಾಡಿಸಿರೋ 4 ಎಕರೆ? ಅದೇ ಸುತ್ತ ಹಾಕಿದ್ದು ನೋಡಿ, ಅವಕ್ಕೀಗೆಲ್ಲ ಪೂರ್ತಾನೆ ಮಡಗಿಸ್ತಾವ. ಅಂದ್ರೆ ಕಬ್ಬು ಬೇಡ, ಒಟ್ಟಿಗೆ ಎಲ್ಲ ಅಡಿಕೆ ಮತ್ತೆ ತೆಂಗು ಇರ್ಲಿ ಅಂತ. ಈ ಅಡಿಕೆ ತೆಂಗಿನ ಮಧ್ಯೆ ಬೇರೆ ಏನಾದ್ರು ಮಿಶ್ರ ಬೆಳೆ ಮಾಡಿದ್ದೀರಾ? ಇನ್ನೇನು ಇಲ್ಲ ಸರ್, ನಾವೇನು ಮಾಡ್ತಾ ಇಲ್ಲ. ಈ ದಾಖಾನೆ ಅಂತ ಮಾಡಿದ್ದು, ಅದು ಕೊಕ್ಕೋ, ಇದು ಕೊಕ್ಕೋ ಎಲ್ಲ ಬೇರೆ ಅನ್ಕೋಬಿಟ್ರೆ ಉಳಕಾಗೋದಿಲ್ಲ, ಹಿಂಸೆ ಆಯ್ತದಲ್ಲ. ಸ್ವಲ್ಪ ಮಣ್ಣಿಗೆ ಪಸಿಬೇಕು, ಸ್ವಲ್ಪ ಉಳ್ಬೇಕಾದ್ರೆ ಸ್ವಲ್ಪ ಗಾಳಿ ಆಡ್ಬೇಕು, ತೇವಾಂಶ ಇರ್ಬೇಕು ನಿಲ್ಬೇಕಾದ್ರೆ. ನಾವ್ ಹಂಗೆ ಬಿಟ್ಬಿಟ್ರು ಭೂಮಿ ಕಳೆ ಬೆಳ್ಕೋತವೆ, ಕಳೆ ಔಷಧಿ ಹೊಡಿಬೇಕು, ಅದೆಲ್ಲ ಹಿಂಸೆ. ಅದಕ್ಕೋಸ್ಕರ ಬೇರೆ ಯಾವ್ದು ಬೆಳೆ ಮಾಡೋದು ಬೇಡ. ಅಡಿಕೆ ತೆಂಗು. ಅಡಿಕೆನಲ್ಲಿ ನಿಮ್ಗೆ ಎಷ್ಟು ಫಸಲು ಬರ್ತಾ ಇದೆ ಸರ್? ನಮ್ಗೀಗ 2.5 ಎಕರೆ ಹಾಕಿವೆ ಅಡಿಕೆ. 2.5 ಎಕರೆಲ್ಲಿ ಫಸಲು ಬಿಡೋದು ಅಷ್ಟು ಬಿಡ್ತಾ ಇರೋದೀಗ ತೆಂಗು ಅಡಿಕೆ. ಆಮೇಲೆ ಈಗ 1.25 ಎಕರೆಲ್ಲಿ ಈಗ ಶುರುವಾಗವೆ. ಇನ್ನು 4 ಎಕರೆಗೆ ಎಲ್ಲ ಈಗ ಮಡಗಿವಿ. ಅಂದ್ರೆ ಇವಾಗ ನಿಮ್ಗೆ ಎಷ್ಟು ವರ್ಷಕ್ಕೆ ಒಂದು ಸರಾಸರಿ ಒಂದು ಆದಾಯ ಬರ್ತೀರಿ ಸರ್? ನಮ್ಗೆ ಈ ತೆಂಗಿನಲ್ಲಿ ಒಂದ ಸುಮಾರು ಒಂದ್ 4-4.5 ಲಕ್ಷ ಆದಾಯ ಬರ್ತದೆ ವರ್ಷಕ್ಕೆ. ಎಷ್ಟು ಮರ ಇದಾವೆ ಒಟ್ಟು? 200 ಮರ ಅವೆ. 4 ಎಕರೆಗೆ 200 ಮರ ಆಮೇಲೆ ಸುತ್ತ ಹಾಕಿರೋ ಸಂದ 60 ಒಟ್ಟು ತೆಂಗಿನಲ್ಲಿ 4 ಲಕ್ಷ ಬರುತ್ತೆ. 4-4.5 ಲಕ್ಷ ಸಿಗ್ತದೆ. ಮತ್ತೆ ಅಡಿಕೆಯಿಂದ ಅಡಿಕೆಲ್ಲಿ ಅದು ಬೆಳೆಸು ಬಂದಂಗೆ ಆಮೇಲೆ ರೇಟು ಸಿಕ್ಬೇಕು ಅಡಿಕೆಗೆ. ಅದು ಈಗ ಈ ವರ್ಷ 2 ಲಕ್ಷ ಕೊಟ್ಟಿದ್ದು, ಹೋದ ವರ್ಷ 2.5 ಲಕ್ಷ ಕೊಟ್ಟಿದ್ದು. ಈ ರೀತಿ ಅದ್ರೆಲ್ಲ ಆದಾಯ ಬರ್ತದೆ. ಭತ್ತ 1-2 ಎಕರೆ ಹಾಕೋತೀವಿ ಅಷ್ಟೇ. ಈಗ ಮಾರಾಟ ಮಾಡ್ಬೇಕು ಅಂದ್ರೆ ಎಲ್ಲಿ ತಗೊಂಡು ಹೋಗ್ತೀರಿ? ನಾವೆಲ್ಲೂ ತಗೊಂಡು ಹೋಗೋದಿಲ್ಲ, ಇಲ್ಲಿಗೆ ಬಂದ್ಬಿಡ್ತಾರೆ. ನೋಡಿ ಕಾಯಿ ಎಡ್ಸಾಕಿವಿ, ಈಗ ಸ್ವಲ್ಪ ಕಾಯಿದ್ದು ಅಡಿಕೆರು ಇಲ್ಲಿಗೆ ಬರ್ತಾರೆ, ಒಟ್ಟು ಕೊಟ್ಬಿಡ್ತೀವಿ ನಾವು. ಅವರು ತಗೊಂಡೋಯ್ತಾರೆ, ಕೆಡಿಗೆ ಹೋಗ್ತಾರೆ, ದುಡ್ಡು ಕೊಡ್ತಾರೆ. ಈಗ ಕಾಯಿ ಇಲ್ಲಿ ತಗೋತಾರೆ, ತೂಕ ಹಾಕೋತಾರೆ, ಎಡಸ್ಕೋತಾರೆ, ತಗೊಂಡೋಯ್ತಾರೆ. ನಾವು ಮಾರ್ಕೆಟ್ಗೇನು ಹೋಯ್ತಾ ಇಲ್ಲ. ಅಡಿಕೆ ಮತ್ತೆ ತೆಂಗು ಆಯ್ತು ಗೌಡ್ರೆ, ಇನ್ ಮಿಕ್ಕಿದ ಜಮೀನಲ್ಲಿ ಏನ್ ಮಾಡ್ತಾ ಇದ್ರಿ? ಇನ್ ಮಿಕ್ಕಿದ 1-2 ಎಕರೆ ಮಾತ್ರ ಭತ್ತ ಹಾಕೋತೀವಿ ಸರ್, ಜೀವನಕ್ಕೆ, ಊಟಕ್ಕೆ. ಊಟಕ್ಕೆ ಅಷ್ಟೇ. ಇನ್ನು ದನಗಳು ಬೇಕಲ್ಲ ಗೊಬ್ಬರಕ್ಕೆ, ಹುಲ್ಲು ಬೇಕಲ್ಲ. ಹುಲ್ಲ ನಾವು ತಗೋತೀವಿ ಬೇರೆ ಕಡೆ. ನೋಡಿ ಈ ವರ್ಷ ಬಾಡಿಗೆ ಸೇರಿ 50,000 ರೂಪಾಯಿ ಹುಲ್ಲು ತಗೊಬಂದು ಹಾಕಿವಿ. ಮತ್ತೆ ನೀವೇ ಭತ್ತ ಬೆಳಿತಿದಿರಲ್ಲ? 2 ಎಕರೆ ಸಾಕಾಗೋದಿಲ್ಲ ಸರ್. ಹಾಗಾದ್ರೆ ಎಷ್ಟು ರಾಸುಗಳು ಇದಾವೆ ನಿಮ್ಮ ಹತ್ರ? ಎಷ್ಟು ರಾಸ್ ಇದೆ ನಿಮ್ಗೆ? ನಮ್ಮಲ್ಲಿ ಒಂದ 7-8 ಒಂದ್ ಜೊತೆ ಎತ್ತುಗಳವೆ, ಆಮೇಲೆ ಹಸುಗಳವೆ 1-4-5. ಅವು ಕಟ್ಟಾಕತ್ತವೆ ನೋಡಿ, ಅಲ್ಲಿ ಕಟ್ಟಾಕ್ತಿವಿ, ಸಂದ ಹುಲ್ಲಾಕ್ತಿವಿ. ಎತ್ತುಗಳಿಂದ ಉಳುಮೆ ಮಾಡ್ತೀರಾ ಅಥವಾ ಯಂತ್ರಗಳು ಬಳಸ್ತಾ ಇದ್ದೀರಾ? ಸರ್, ನಾವು ಎತ್ತುಗಳಲ್ಲೇ ಉಳುಮೆ ಮಾಡ್ತಿದ್ದು. ಸುಮಾರು ಎಷ್ಟು 10 ವರ್ಷ ಆಯ್ತು ಟ್ರ್ಯಾಕ್ಟರ್ ತಗೊಬಂದೆ. ಒಂದ ಟ್ರ್ಯಾಕ್ಟರ್ ಅಲ್ಲಿ ಈಗ ಜಾಸ್ತಿ ಕೆಲಸ ಅದ್ರಲ್ಲಿ ಮಾಡ್ತೀವಿ. ಆಮೇಲೆ ಒಂದು ಹೋದ ವರ್ಷ ಟಿಲ್ಲರ್ ತಗೊಬಂದೆ. ಟಿಲ್ಲರ್ ಅಲ್ಲಿ ಹೊಡಿತೀವಿ ತೋಟ ಉಳ್ಬೇಕಾರೆ. ಅದ್ರದಿಂದ ಒಂದು ಟಿಲ್ಲರ್ ತಗೊಬಂದು ಅದ್ರಲ್ಲೂ ಮಾಡ್ತೀವಿ, ಇದ್ರಲ್ಲಿ ಮಾಡ್ತೀವಿ. ಎತ್ತುಗಳದ್ದು ಏನು ಹೆಚ್ಚಿಗೆ ಇಲ್ಲ, ದೊಡ್ಡ ಎತ್ತೆ ಕಟ್ತೀವಿ. ಆದ್ರೂ ಕಬ್ಬೇರ್ ಆಗ್ಬೇಕಲ್ಲ ಅಂದ್ಬಿಟ್ಟು ಮಾಡ್ದ ಟ್ರ್ಯಾಕ್ಟರ್ ಮಾಡ್ದ. ಮಾಡೋರಿಲ್ಲ ಮಕ್ಕಳು, ಮಾಡೋರಿಲ್ಲ ಆಳ್ಗಳ ಕೈಲಿ ಮಾಡಿಸ್ಬೇಕು. ಎತ್ತುಗಳು ಹಂಗೆ ಮೇಯಿಸ್ಕೊಂಡು. ನಿಮ್ಗೆ ಎಷ್ಟು ಜನ ಮಕ್ಕಳು ಗೌಡ್ರೆ? ನನ್ಗೆ 6 ಜನ ಗಂಡು ಮಕ್ಕಳು, 2 ಹೆಣ್ಮಕ್ಳು. ನನ್ಗೆ ಸುಮಾರು ಎಷ್ಟು 59 ಎಸ್ ಎಲ್ ಸಿ ಆದ್ಮೇಲೆ ಮದುವೆ ಮಾಡ್ಬಿಟ್ರು. ಅಲ್ಲಿರು ಅವ್ನ ನಮ್ ತಮ್ಮ ಓದ್ತಾ ಇದ್ದ, ಮೈಸೂರಲ್ಲಿ ಓದಿಸ್ತೇವನ. ನೀವೇ ಎಲ್ಲ ಜವಾಬ್ದಾರಿ ತಗೊಂಡು ಮಾಡಿದ್ರಿ ಮನೆಗೆ? ನೀವೇ ನಾನೇ ಮದುವೆ ಮಾಡಿ ನಾನೇ ಓದಿಸಿ, BSc ಓದಿಸಿ. ಅವನ್ ಕೆಲ್ಸಕ್ಕೆ ಹೋದಿಲ್ಲ, 85 ಲಿಸ್ಟ್ ಅದ. ಆಮೇಲೆ ನಮ್ಮ ಹಿರಿ ಮಗ ಎಲ್ಲಾನು ಓದಕ್ ಹಾಕದ. ನಂದ ಏನೇನ್ ವಿದ್ಯಾಭ್ಯಾಸ ಮಾಡಿದ್ದಾರೆ ಮಕ್ಕಳೆಲ್ಲ? ಮಕ್ಕಳು ಒಬ್ಬ TCH ಮಾಡ್ಸವನ, ಹಿರಿಯನು ಮಾಸ್ಟರ್ ಆದವನೇ ಅಲ್ಲಿ. ಎರಡನೇನು ಸಿವಿಲ್ ಇಂಜಿನಿಯರ್, ಡಿಪ್ಲೊಮಾ ಸಿವಿಲ್ ಇಂಜಿನಿಯರ್ ಮಾಡ್ಸಿದ್ದೆ. ಅವನು ಕೆಲವಾರು ದಿವಸ ಇದಾಗಿದ್ದ, ಟೆಂಪ್ರವರಿ ಮಾಡ್ದ ಕೆಲ್ಸವ, ಪರ್ಮನೆಂಟ್ ಆಗ್ಲಿಲ್ಲ. ಆಮೇಲಿಂದ ಅವನಿಗೆ ಮದುವೆ ಮಾಡ್ಬಿಟ್ಟು ಟೆಂಪ್ರರಿ ಮಾಡ್ದ. ಈಗೇನ್ ಮಾಡ್ಕೊಂಡಿದ್ದಾರೆ? ಈಗ ಅವನು ಏನು ಇಲ್ಲ, ಮಡವನ್ ಕೋಡಿಲಿ ಅವನ್ಗೆ 1-4 ಎಕರೆ ಜಮೀನ್ ಮಾಡಿದೀನಿ. ಅಲ್ಲಿ ಎಣ್ಣೆ ಎಲ್ಲ ಅಲ್ಲೊಂದು ಜಮೀನು ನೀವೇ ಮಾಡ್ಕೊಟ್ಟಿದ್ದ? ಹೊಲ ತಗೊಂಡಿದ್ದು, ಅವೆಲ್ಲ ತೋಟ ಮಾಡ್ಬಿಟ್ಟು ಈಗ ಅದೇ 1-5 ಲಕ್ಷ ಬರೀ ತೆಂಗು ಸಿಗ್ತಾ ಇದೆ. ಅಂದ್ರೆ ಇಲ್ಲಿ ಅಲ್ದೇ ನೀವು ಮಡವನ್ ಕೋಡಿಂದಲೇ ಇದೇ ಕೃಷಿ ಜಮೀನ ಆದಾಯದಿಂದ ನೀವು ಅಲ್ಲಿ ಜಮೀನ್ ಮಾಡ್ಕೊಂಡಿದ್ದೀರಿ. ಮುಂದಿನ ಮಕ್ಕಳು ಎಲ್ಲ ಏನೇನ್ ಮಾಡ್ತಿದ್ದಾರೆ? ಆಮೇಲೆ ಅವನ್ ಮಗ, ಈ ನಮ್ಮ ಮೇಷ್ಟ್ರ ಮಗನು ಇಂಜಿನಿಯರು, ಇಂಜಿನಿಯರ್ನೇ ಮದುವೆ ಮಾಡುವೆ. ಕೃಷಿನಲ್ಲಿ ಎಷ್ಟು ಜನ ಮಕ್ಕಳು ನಿಮ್ಮ ಜೊತೆ ದುಡಿತಾ ಇದ್ದಾರೆ? ಈಗ ಮೂರನೇನು ಒಬ್ಬ, ಅವಂದು SLC ಆಯ್ತು, ಕೆಲ್ಸಕ್ಕೆ ಕಳಿಸ್ನಿಲ್ಲ, ಈ ಜಮೀನ್ ಸರ್ವ್ ಮಾಡ್ಕೊಂಡೆ. 4ನೇಂದು SLC ಆಯ್ತು, 5ನೇಂದು ಆಯ್ತು, 6ನೇಂದು ಅವನು LLB ಮಾಡ್ಕೊಂಡು ಲಾಯರ್. ಈಗ 6ನೇ ಮಗ ಕೆಆರ್ಪೇಟೆಲ್ಲೇ ಮನೆ ಮಾಡ್ಕೊಂಡು ಅಲ್ಲೇ ವಕೀಲ ವೃತ್ತಿ ಮಾಡ್ತಾ ಇದ್ದಾರೆ. ಒಳ್ಳೊಳ್ಳೆ ವಿದ್ಯಾಭ್ಯಾಸ ಕೊಡಿಸಿ ಅವ್ರಿಗೆ ಜೀವನ ರೂಪಿಸ್ಕೊಟ್ಟಿದ್ದೀರಿ. ಈಗ ನಿಮ್ ಜೊತೆಗೆ ಎಷ್ಟು ಜನ ಕೃಷಿ ಮಾಡ್ಕೊಂಡಿದ್ದಾರೆ? ಇಲ್ಲಿರೋ 3ಜನ. ನಮ್ಮ ಮಾಸ್ಟರ್ ಮುಗಿಸ್ಕೊ ಬರ್ತಾರೆ ಸ್ಕೂಲ, ಕೆಲಸ ಮಾಡ್ತಾರೆ. ಇನ್ ಲಾಯರ್ ಏನ್ ಬರೋದಿಲ್ಲ, ತಿಂಗಳು ಗಿಂಗಳು. 3 ಜನ ಮಕ್ಕಳು ನಿಮ್ ಜೊತೆಗೆ ಇದಾರ? ಎಲ್ಲ ಪೂರ್ತಿ ಜೊತೆಲೆ ಜೊತೆ, ಯಾರಿಗೂ ಇಚ್ಛೆ ಕೊಟ್ಟಿಲ್ಲ. ನಿಮ್ಗೀಗ ಜಮೀನೆಲ್ಲ ಕೃಷಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ ಒಂದು ಉಳುಮೆ ಆಗ್ಬೋದು, ಒಂದು ತೆಂಗು ಸಸಿ ಗುಳಿ ತೋಡೋದಾಗ್ಬೋದು, ಇದಕ್ಕೆಲ್ಲ ಮಕ್ಕಳು ಸ್ವತಃ ನಿಂತ ಮಾಡ್ತಾರ? ಮಕ್ಕಳೇ ಮಾಡ್ತಾರ ಸರ್, ಆಳ್ ಸಿಕ್ಕೋದಿಲ್ಲ ಈಗ. ನೀವು ಕೂಲಿ ಕೊಟ್ರು ಅವ್ರಿಗೆ ಅದು ಇದು ಅನ್ಕೊಂಡು ಏನೇ ಕೊಟ್ರು ಆಳ್ ಸಿಗ್ತಾ ಇಲ್ಲ. ಹೌದೌದು, ನಾವು 3 ಜನ ಇಲ್ದೆ ಹೋದ್ರೆ ಏನು ಮಾಡಕ್ ಆಗೋದಿಲ್ಲ. ನಾವು ಹಂಗ ಬಂಡಾಟ ಹತ್ಕೊಂಡು ಮಾಡ್ತಾ ಇವಿ. ಹಂಗು ಕಬ್ಬೇರ ಟ್ಯಾಕ್ಟರ್ ಎತ್ತಿನ ಗಾಡಿ ಅದೇ ಎತ್ತುಗಳವೆ, ಹಂಗವೆ ಕೂಲಿ ಕೊಟ್ಟು ಕಬ್ಬೇರಿಸ್ತಾ ಇವಿ ಆಳ್ಗಳಿಗೆ. ಆಳ್ ಸಿಕ್ಕೋದಿಲ್ವಲ್ಲ, ಇವ್ರೇನ್ ಮಾಡೋರು ಮೂರ್ ಜನ. ನೀವು ಯಾವ್ಯಾವ ವಿಧಾನದಲ್ಲಿ ಕೃಷಿ ಮಾಡ್ತೀರಾ, ಸಾವಯವ ಮಾಡ್ತಿದ್ದೀರಾ ಇಲ್ಲ ರಾಸಾಯನಿಕ ಕೃಷಿಯನ್ನ ಹೆಚ್ಚು ಮಾಡ್ತಿದ್ದೀರಾ? ಇಲ್ಲ ಸರ್, ನಾವು ಸಾವಯವ ಅದೇ ದನಗಳ ಗೊಬ್ಬರ ಹಾಕ್ತಿವಿ. ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಒಂದೊಂದು ಪ್ಲಾಟ್ ಒಂದೊಂದು ಪ್ಲಾಟ್ಗೆ ಹಾಕೊಂಡು ಬರ್ತೀವಿ. ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಅದೇನು ಗೊಬ್ಬರ, ಎರಡು ವರ್ಷ ಮೂರು ವರ್ಷ ಇರ್ತದೆ ಇದು ದನಿನ ಗೊಬ್ಬರ ಹಾಕಿದ್ರೆ ಮೂರು ವರ್ಷ ಗಂಟಲು ಪವರ್ ಇರ್ತದೆ. ಅದ್ರ ಜೊತೆ ಸ್ವಲ್ಪ ಸೀಮೆ ಗೊಬ್ಬರ ಹಾಕೊಂಡು ಆ ಗೊಬ್ಬರ ಬದಲಾಯಿಸ್ಕೊಂಡು ಬದಲಾಯಿಸ್ಕೊಂಡು ತೋಟಗೆ ಗದ್ದೆಗೆ ಕಬ್ಬಿಗೆ ಹಿಂಗೆ ವರ್ಷ ವರ್ಷಕ್ಕೆ ಚೇಂಜ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ಸೀಮೆ ಇದು ರಾಸಾಯನಿಕ ಗೊಬ್ಬರನೂ ಹಾಕೊಂಡು ಹಂಗ ಮಾಡ್ತಾರೆ. ಈಗ ನೀವು ಭೂಮಿಗೆ ಗೊಬ್ಬರ ಹಾಕ್ತೀರಿ, ಮಾಮೂಲಿ ದನಕರದ ಗೊಬ್ಬರ ಹಾಕ್ತೀರಿ, ಅದ್ರ ಜೊತೆಗೆ ಬೇರೆ ಏನಾದ್ರು ಈ ಗಿಡಗಳನ್ನ ಬೆಳೆದು ಅಲ್ಲೇ ಕೊಳಸಿ ಮಾಡ್ತಕ್ಕಂತ ವಿಧಾನ ಏನಾದ್ರು? ಮೊದಲು ಮಾಡ್ತಿದ್ದ, ಮೊದಲು ಹುರುಳಿ ಅಲಸಂದೆ ಇವೆಲ್ಲ, ಆಮೇಲೆ ಇದು ಸಸ್ಪೆನೆ ಇವೆಲ್ಲ ಹಾಕಿ ಉಳ್ತಿ ಇದ್ ಮಾಡ್ತಿದ್ದ, ಚೆನ್ನಾಗಿ ಫಲವತ್ತತೆ ಇತ್ತು, ಚೆನ್ನಾಗಿ ಬರ್ತಿದ್ದು. ಆಗೇನ್ ಕಬ್ಬೇನು ಹೆಚ್ಚಾಗಿಲ್ಲ, ಆಗ ಕಾಲುವೆ ನೀರು ಕೊಡ್ತಾ ಇತ್ತಿಲ್ವಲ್ಲ, ಹಾಕ್ತಿತ್ತಿಲ್ಲ, ಚೆನ್ನಾಗಿ ಆಯ್ತಿತ್ತು. ಈಗ ಅವೆಲ್ಲ ಸೊಪ್ಪು ಬೆಳೆಯಲ್ಲಿ ಕಬ್ಬು ಹಾಕೋತೀವಿ, ಅದ್ರ ಏನು ಬೆಳೆಯಕ್ಕಾಯ್ತಾ ಇಲ್ಲ. ಅಲ್ಲ, ಈ ಗೊಬ್ಬರ ಬೇಕು ಭೂಮಿಗೆ, ಫಲವತ್ತತೆ ಹೆಚ್ಚಿಸ್ಬೇಕು, ಭೂಮಿದು ಫಲವತ್ತೆ ಹೆಚ್ಚಿಸ್ಬೇಕು ಅಂದ್ರೆ ಏನಾದ್ರು ಒಂದು ವಿಧಾನ ನಾವು ಮಾಡ್ಬೇಕಲ್ಲ. ಅದೇನು ನಾವು ಸೊಪ್ಪು ಗಿಪ್ಪು ಹಾಕ್ತಾ ಇಲ್ಲ ಉಳಿ ಗಿಡಕ್ಕೆ, ಅದೇ ಮನೆ ಗೊಬ್ಬರ ಸ್ವಲ್ಪ ಎರಡು ವರ್ಷ ಮೂರು ವರ್ಷಕ್ಕೆ ಹಾಕೊಂಡು ಹಾಕೊಂಡು ಸ್ವಲ್ಪ ಸ್ವಲ್ಪ ಬದಲಾಯಿಸ್ಕೊಂಡು ಬದಲಾಯಿಸ್ಕೊಂಡು ಎಷ್ಟೆಷ್ಟು ಎಕರೆಗೆ ಹಾಕ್ಬೇಕು ಅನ್ನೋದು ಇದು ಮಾಡ್ಕೊಂಡು. ಗೌಡ್ರಿ, ಈಗ ಕಬ್ಬನ್ನ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ನೀವು? ಸರ್, ನಾವು 86-87 ಇಸ್ವಿಲ್ ಬೋರ್ ಮಾಡಿಸ್ತಾವ್ ನೀರಿಲ್ವಲ್ಲ ಅಂತ, ಬೋರ್ಗೂ ಬಹಳ ಖರ್ಚು ಮಾಡ್ಬಿಟ್ಟು. ಕಾಲುವೆ ಹೋಗಿದೆ, ಕಾಲುವೆ ಬಂದ್ರೆ ನೀರು ಬೇಸಿಗೆ ಕೊಡಕ್ಕಿಲ್ವಲ್ಲ ಸರ್, ಬೇಸಿಗೆ ಕಬ್ಬು ಎರಡು ಬೆಳೆ ಕೊಡಲ್ಲ, ಎರಡು ಬೆಳೆಗಿಲ್ಲ ಒಂದೇ ಬೆಳೆ. ಅದ್ರ ದೇಶದಿಂದ ನಾವು ಹಾಕಿಸ್ತೋ ಆಗ್ಲಿಂದ ಶುರು ಮಾಡಿವಿ ಕಬ್ಬ. ಅಂದ್ರೆ ನಿರಂತರವಾಗಿ ಬೆಳೀತಾ ಇದ್ರಿ? ಹಾ, ಆಗಿಂದ ತಪ್ಪಿಸಿಲ್ಲ, 95 ಇಸ್ವಿಯಿಂದ ಸ್ಟಾರ್ಟ್. ಮೂರು ವರ್ಷ ಆಯ್ತು ಸರ್ವಿಸ್ ಕೊಡ್ಬೇಕಾದ್ರಾಗ, ಯಾವ್ದೋ ಕರೆಂಟ್ 87 ಇಸ್ವಿಲ್ ಹಾಕಿ ಪೂರ್ತ ದುಡ್ಡೆಲ್ಲ ಖರ್ಚು ಮಾಡಿಸೋರು, ಮನೆ ಕಟ್ಬೇಕು, ಬೋರ್ ತರ್ಬೇಕು, ಮೋಟರ್ ಬಿಡ್ಬೇಕು, ಮನೆ ಕಟ್ಬೇಕು, ಎಲ್ಲ ಕರೆಂಟ್ ಮಾತ್ರ ಇಲ್ಲ ಮೂರ್ ವರ್ಷ. ಎಷ್ಟು ಬೋರ್ವೆಲ್ ಇದೆ ನಿಮ್ಮ ಹತ್ರ ಈಗ? ನಮ್ಮ ಹತ್ರ ಈಗ ಇಲ್ಲಿ ಮನೆದು ಸೇರಿ ಅಲ್ಲಿ ವ್ಯವಸಾಯದ್ದು ಸೇರಿ ಮೂರು ಬೋರವೆ, ಅಲ್ಲಿ ನಾಲ್ಕು ಬೋರು, ಆಮೇಲೆ ಒಂದು ಓಪನ್ ವೆಲ್ ಮಾಡಿಬಿಟ್ಟಿವಿ. ಅದು ಓಪನ್ ವೆಲ್ಗೆ ಎರಡು ಮೋಟರ್ ಇಟ್ಕೋಬಿಟ್ಟಿವಿ. ಅಲ್ಲ, ಓಪನ್ ವೆಲ್ ಮುಂಚೆನೆ ಇತ್ತ, ನೀವು ಮಾಡಿಸಿದ್ರೆ? ಈಗ ನಾನು ಮಾಡಿಸಿದ್ದು ಎಲ್ಲ. ಏನು ಬೋರ್ವೆಲ್ ಇದ್ಮೇಲೆ ಓಪನ್ ವೆಲ್ ಮಾಡಿಸಿದ ಉದ್ದೇಶ ಹೇಳಿ? ಉದ್ದೇಶ ಅಂದ್ರೆ ಇದು ಬೋರ್ವೆಲ್ ಅಲ್ಲಿ ನೀರು ಕಮ್ಮಿ ಆಗೋದು ಸಾಲ್ತಿತ್ತಿಲ್ಲ, ಆಮೇಲಿಂದ ಇದು ಹಳ್ಳದ ಮಗ್ಗಲಲ್ಲಿ ಜಮೀನ್ ಇದ್ವಲ್ಲ ನಮ್ಮ, ಇದು ಹೆಚ್ಚಾಯ್ತದಲ್ಲ ಸರ್, ನೀರು ಬರ್ತಾ ಇದ್ದ ಸದಾಕಾಲ ಮಳೆಗಾಲದಲ್ಲಿ ನೀರು ತುಂಬಿಕೊಳ್ಳಿ ತುಂಬ್ಕೊಳ್ಳುತ್ತದೆ, ಅದಕ್ಕೆ ಅದು ಅದು ಮಾಡಿಸ್ತದೆ. ಸಾಕಾಗುತ್ತಾ ನಿಮ್ಗೆ ನೀರು? ಓ, ಸಾಕಾಯ್ತದೆ. ಅದು 10 HP ಮೋಟರ್, 5 HP ಮೋಟರ್ ಎರಡು ಇಟ್ಟಿವಿ ಎಲ್ಲ ಕೊಯಮತ್ತೂರು ಅಲ್ಲಿ ಇದ್ರಲ್ಲೆಲ್ಲ ಹೈದ್ರಾಬಾದ್ ನಲ್ಲೆಲ್ಲ ತರಿಸ್ತೀವಿ ಮೋಟರ್ಗಳು, ಎಲ್ಲ ದೊಡ್ಡ ದೊಡ್ಡ ಮೋಟರ್ಗಳು ಸಿಕ್ಕಾಬಟ್ಟೆ, ಎಲ್ಲ 4 ಇಂಚಿನ ಪೈಪು, 1.75 kilometers ಸರ್ ನಾವು ತಂದಿರೋದು ಅಲ್ಲಿಂದ ನೀರ್ನ, 4 ಇಂಚಿನ ಪೈಪು ಬೋರ್ವೆಲ್ ಇಂದ ಜಮೀನ್ ತರಬೇಕಲ್ಲ, ಓಪನ್ ವೆಲ್ ನಿಂದ. ಓಪನ್ ವೆಲ್ ಎಷ್ಟು ಹೆಚ್ ಪಿ ಮೋಟರ್ ಹಾಕಿದಿರಿ? 10 HP ಒಂದು, 5 HP ಬೇರೆ, ಅದಕ್ಕೆ ಬೇರೆ ಸಪರೇಟ್, 3 ಇಂಚಿಂದು ಇದು, 4 ಇಂಚಿಂದು ಎಲ್ಲ. ಒಂದೊಂದು ಲೋಡ್ ಪೈಪ್ ತಗೊಂಡ್ಬಂದೆ ಟೆಂಪೋದಲ್ಲಿ ಹುಣಸೂರಿಂದ. ನೋಡ್ರಿ, ಈಗ ಕಬ್ಬಿಗೆ ನೀರು ಹೆಚ್ಚು ಬೇಕು ಸರ್? ನೀರು ಬೇಕು, ಒಂದ್ 15 ದಿವಸಕ್ಕೊಂದ್ಸಾರಿ ನಾರು ಒಂದೊಂದ ಬೇಕು. ಅದೇ ಎಷ್ಟು ದಿನಕ್ಕೊಂದ್ಸರಿ ನೀರೆಲ್ಲ ಹಾಯಿಸ್ತೀರಿ? ಹೇಗೆ ಅದು ಕಬ್ಬನ್ನ ಕೃಷಿ ಮಾಡೋ ವಿಧಾನ ಸ್ವಲ್ಪ ಹೇಳ್ಕೊಟ್ಬಿಡಿ. ನೀವು ಮಾಡ್ತಾ ಇರೋ ವಿಶೇಷವಾಗಿ ಏನಾದ್ರು ಒಂದು ಕೃಷಿ ವಿಧಾನ ಕಂಡುಕೊಂಡಿದ್ದೀರಾ? ಒಂದೊಂದ್ ಪ್ಲಾಟ್ ಆದ್ಮೇಲೆ ಒಂದೊಂದ್ ಪ್ಲಾಟ್ ನೀರ್ ಹಾಯಿಸ್ತೀವಿ ನಾವು, ಆಯಾ ಪ್ಲಾಟ್ನೂ ಅವೆ ಅಂದ್ರೆ ಸ್ವಲ್ಪ ಡಿವೈಡ್ ಮಾಡ್ಕೋತೀವಿ, ಇಷ್ಟ ಇಷ್ಟ ಇಷ್ಟಕ್ಕೆ ಇಷ್ಟ ದಿವಸಕ್ಕೆ ಹೋಗ್ಬೇಕು ಅಂತ. ಅವಕ್ಕೆಲ್ಲ ನೀರು ಹಂಗೊಂದ ಇವ್ ಮಾಡ್ಕೊಂಡಿವಿ, ಹಿಕ್ಕಲುಗಳು ಗದ್ದೆ ಒಳಗೆ ಏಕಾಬಿಟ್ರೆ ಹಾಯೋದಿಲ್ಲ ಜಲ್ದಿ, ಅದಕ್ಕೇನ್ ಮಾಡ್ತೀವಿ ಗದ್ಗದ್ದೆ ಅಲ್ಲಲ್ಲೇ ಒಡ್ಡ ಹಾಕೊಳ್ಳೋದು, ಅಲ್ಲಲ್ಲೇ ಪೈಪ್ಗಳು ಇದಾಕೊಂಡಿವಿ ಬೋರ್ವೆಲ್ಗಳಿಗೆ, ಅವು ಬದಲಾಯಿಸಿ ಬಿಟ್ಕೊಂಡು ಬರ್ತಾವೆ. ಈ ಹನಿ ನೀರಾವರಿ ಪದ್ಧತಿ ಅದೇನಾದ್ರು ಅಳವಡಿಸ್ಕೊಂಡಿದ್ದೀವಿ? ಮಾಡಿಲ್ಲ ಸರ್ ನಾವು ಇನ್ನು. ಯಾಕೆ ಅಳವಡಿಸ್ಕೊಂಡ್ರೆ ನಮಗೆ ನೀರು ಬಳಕೆಗೆ ಉತ್ತಮವಾಗುತ್ತಲ್ಲ? ಅನುಕೂಲ ಆಯ್ತದೆ, ಮಾಡಿಲ್ಲ ಇನ್ನು, ಮಾಡ್ಬೇಕು ಅಂತ ಇವೆ. ಈಗ ಸ್ವಲ್ಪ ಹೆಚ್ಚಾದಂಗೆ ಆಗ ನೀರಿನ ಬಳಕೆ ಕಮ್ಮಿ ಆಯ್ತದೆ, ಮಾಡಿದ್ರೆ ನೀರಿನ ಬಳಕೆ ಕಮ್ಮಿ ಆಯ್ತದೆ, ಹೆಚ್ಚಿಗೆ ನೀರೇನು ಬೇಕಾಗೋದಿಲ್ಲ. ಆಮೇಲೆ ಅದು ಚೆನ್ನಾಗಿ ಫಲವತ್ತತೆನೂ ಆಯ್ತದೆ, ಬೇರೆ ಬೀಳೋದ್ರಿಂದ ಇದಾಯ್ತದೆ, ಅದು ಮಾಡಿಲ್ಲ ನಾವು. ನೋಡ್ರಿ, ಈಗ ಕಬ್ಬು ಒಂದು ವರ್ಷಕ್ಕೆ ಎಷ್ಟು ಸರಾಸರಿ ಎಷ್ಟೊಂದು ಬೆಳಿತೀರಿ ಸರ್? ನಾವು ಎಕರೆಗೆ ಒಂದ್ ಎಕರೆಗೆ ಮೊದ್ಲು 80 ಟನ್ ಬೆಳೆದಿವಿ ಸರ್. ಸುತ್ತಮುತ್ತ ಯಾರು ಬೆಳೆದಿರ? ಆಗೇನೆ ಹೆಚ್ಚಾಗಿ ಯಾರು ಇಲ್ಲ. ಅಲ್ಲ, 80 ಟನ್ ವರೆಗೆ ಯಾರು ಬೆಳೆದಿರ? ಇಲ್ಲಿ ಯಾರು ಕಾಣ? ನೀವೇ ಬೆಳೆದಿದ್ದು ಹೆಚ್ಚಾಗಿ. ಅದ ನೋಡಿದ್ರೆ ಅದ ಆಶ್ಚರ್ಯ ಆಯ್ತ ಸರ್. ಒಂದ್ ಎಕರೆ 8 ಗುಂಟೆ ಇರೋದು 90 ಟನ್ ಆಯ್ತು. ಒಂದ್ ಎಕರೆ 8 ಗುಂಟೆ 90 ಟನ್ ಸರಾಸರಿ ಬೆಳೆದ್ರೆ ಸರಾಸರಿ. ಏನ್ ಯಾವ್ದಾದ್ರು ಬೇರೆ ವಿಶೇಷವಾದ ತಳಿ ತಂದು ಹಾಕಿದ್ರ? ವಿಶೇಷ ಏನಿಲ್ಲ, ಅದೆಲ್ಲ ಮೊದ್ಲು ಫ್ಯಾಕ್ಟ್ರಿಲಿ ಕೊಡ್ತಾ ಇದ್ರು ಕೆಂಪ್ ಕಬ್ಬು ಅಂತ. ಅದೇ, ಅದ್ ಬಿಟ್ರೆ ಯಾವ್ದು ಇಲ್ಲ. ಅದ ಅದು ತಳಿ ಹೆಸರು ಏನಾದ್ರು ಗೊತ್ತಾ? ಅದೇನು ಹೆಸರು ಮರ್ತು ಬಿಟ್ಟಿದ್ರು. ಫ್ಯಾಕ್ಟ್ರಿ ಅವರೇ ತಂದು ಕೊಟ್ಬಿಡ್ತಾ ಇದ್ರು ಬೀಜದ ಕಬ್ಬು. ಈಗ ಬಿತ್ತನೆಗೆಲ್ಲ ಏನ್ ಮಾಡ್ತೀರಿ ಕಬ್ಗೆ? ಈ ಬಿತ್ತನೆಗೆ ಅದೇ ಅವರೇ ಯಾವ್ದು ಇನ್ನೊಂದ್ ಕೊಟ್ಟು ಇನ್ನೊಂದ್ ತರ ಕೊಟ್ರು. ಅದ್ಯಾಕೋ ರೋಗ ಸ್ವಲ್ಪ ಇಳುವರಿ ಬರೋದಿಲ್ಲ. ಆಮೇಲೆ ಬಿಳಿ ಕಬ್ಬು ಅಂತ ಸ್ವಲ್ಪ ದಿವಸ ಆಗ್ತಾವ, ಅದು 75 ಟನ್ 70 ಟನ್ ಬೀಳೋದು. ಫಸ್ಟ್ ಫಸ್ಟ್ ಬೀಳ್ತು, ಆಮೇಲೆ ಬತ್ತಾ ಬತ್ತಾ ಏನಾಯ್ತದೆ ಸರ್, ನಮ್ಗೆ ಇಳುವರಿ ಕಮ್ಮಿ ಆಯ್ತದೆ. ಕೂಡೆ ಯಾಕೆ ಅದು ಇಳುವರಿ ಕಮ್ಮಿ ಆಗ್ಬೇಕಾದ ಕಾರಣ ಏನು ಅಂದ್ರೆ, ನಾವು ಎಷ್ಟೇ ವ್ಯವಸಾಯ ಮಾಡಿದ್ರು ಅದೇನೈತೆ, ನಾವು ಕಟಾವ್ ಮಾಡ್ಬೇಕಾದ್ರೆ ನಮ್ಗೆ ಜನವರಿ ಫೆಬ್ರವರಿಗೆ ಹೋಗ್ಬಿಡ್ತದೆ ಕೂಳೆಗೆ. ತೆನೆ ಕಬ್ಬು ಮೊದ್ಲು ಕಟ್ಸ್ಕೋತಾರೆ, ಕೂಳೆಗೆ ನಿಧಾನ ಕೊಡ್ತಾರೆ. ಬೆಳೀತದೆ. ಇದೇನಾಯ್ತದೆ, ಜನವರಿ ಫೆಬ್ರವರಿ ಕಟ್ಸಿದ್ರೆ ಅಕ್ಟೋಬರ್ ನವೆಂಬರ್ ಹೊಡ್ಕಡ್ದು ಬಿಡ್ತದೆ. ಆಗ ಕಬ್ಬು ಬೆಳವಣಿಗೆ ಬರೋದಿಲ್ಲ. ಅದು ಇಳುವರಿ ಕಮ್ಮಿ ಆಯ್ತದೆ. ಎಷ್ಟು ಇಳುವರಿ ಕಮ್ಮಿ ಅಂದ್ರೆ 50 ಟನ್ ಬರ್ತದೆ, 40 ಟನ್ ಬರ್ತದೆ, ಕೊನೆಗೆ ಎಕರೆಗೆ 35 ಟನ್. ಅದಕ್ಕೆ ನೀವೇನ್ ಮಾಡಿದಿರಿ ಅದನ್ನ ಹೆಚ್ಚಿಸ್ಕೋಬೇಕು? ಪ್ರತಿ ಸರಾಸರಿ 80 ಟನ್ ಈ ರೀತಿ ಬೆಳಿಬೇಕು ಅಂದ್ರೆ ಎಲ್ ಸರ್ ನಾವು ಕಟಾವ್ ಮಾಡ್ಬೇಕಾದ್ರೆ ಕಷ್ಟವಲ್ಲ? ಏನೇ ನಾವು ಅಲ್ಲ, ಈಗ ನಿರಂತರವಾಗಿ ಬೆಳಿತಾ ಇದೀನಿ ಅಂತ ಹೇಳಿದ್ರಿ. ಬೆಳೆದು ಮುಂದಿನ ಸರಿಗೆ ಕಬ್ಬು ಮಾಡ್ಬೇಕು ಅಂದ್ರೆ ನೀವು ಕೂಳೆ ಕಬ್ಬು ಬೆಳೆಯೋದಿಲ್ಲ, ಪುನಃ ಹೊಸದಾಗೆ ಬಿತ್ತನೆ ಹಾಕ್ತೀರಾ? ಇಲ್ಲ, ನಾವು ಸುಮಾರು ಸರ್ ಒಂದೊಂದ್ ಸಾರಿ ಈ ಒಂದ 3 ಎಕರೆಗೆ ಹಾಕಿದ್ದು 12 ಬೆಳೆ ಬೆಳೆದಿವಿ. ಒಂದೇ ತೆಗ್ದೇ ಇತ್ತಿಲ್ಲ ನಾವು. ಕೂಳೆಕಬ್ಬನ್ನೇ 12 ಬೆಳೆ ಬೆಳಿತೀವಿ. ಆಗೆಷ್ಟು ಇಳುವರಿ ಬರೋದು? 45 40 ಟನ್, ಕೊನೆಗೆ ಒಂದೊಂದ್ ವರ್ಷ 35. ಮಾಡಿದ ಖರ್ಚಿಗೆಲ್ಲ ಅದು ಲಾಭ ಬರ್ತಿತ್ತಾ? ಏಳ್ ಸಾವಿರ ಲಾಭ ಎಲ್ಲಿ? ಸೀಮೆ ಗೊಬ್ಬರ ಎಲ್ಲ ಹೆಚ್ಚು ಮಾಡೋರು ಎಲ್ಲಿ ಬಂದದು? ಕಡ್ಗೋಲಿ ಜಾಸ್ತಿ ಈಗ, ಆಗಿನಂಗಲ್ಲ, ಆಗ ಕಮ್ಮಿ ಇತ್ತು. ಆಮೇಲೆ ಕಮ್ಮಿ ಅಂದ್ರೆ ಅದ ಕಬ್ಬಿಗೂ ರೇಟ್ ಕಮ್ಮಿ, ಈಗ ಸ್ವಲ್ಪ ರೇಟ್ ಕೊಡ್ತಾರೆ, ಕೂಲಿ ಎಲ್ಲ ಹೋಯ್ತದೆ. ಒಟ್ಟಿನಲ್ಲಿ ನೀವೀಗ ಮಾಡೋ ಖರ್ಚು, ಅದಕ್ಕೆ ಗೊಬ್ಬರದಿಂದ ಹಿಡಿದು ಬಿತ್ತನೆಯಿಂದ ಹಿಡಿದು ನೀವ್ ಏನ್ ಖರ್ಚು ಮಾಡ್ತೀರಿ, ಅದಕ್ಕೆ ಅಂದಾಜು ಎಷ್ಟು ಲಾಭ ಮಾಡಬಹುದು ಗೌಡ್ರೆ? ಸರ್ ನಮ್ಮ ಖರ್ಚು ಇವೆಲ್ಲ ಕಳೆದ್ರೆ ಅರ್ಧ ಉಳಿಯೋದಿಲ್ಲ. ಅಲ್ಲ, ಈಗ ನೀವು ವ್ಯವಸಾಯದಲ್ಲಿ ಆದಾಯ ಮಾಡಿ ತಾನೆ ಎಲ್ಲ ಬೆಳೆದಿರೋದು? ವ್ಯವಸಾಯದಲ್ಲಿ ಮಾಡಿವಿ, ಈಗ ಏನು ಕಾಣ್ತಾ ಇಲ್ಲ ನಮ್ಗೆ. ಅಂತಂದಿರಿ ಗೌಡ್ರೆ, ನಾವು ಕೂತು ಮಾತಾಡ್ತೀವಿ, ಸುಸಜ್ಜಿತವಾದ ಮನೆ ಕಟ್ಟಿದಿರಿ. ಈ ಮನೆ ಎಲ್ಲ ನಿಮ್ಗೆ ಕೃಷಿ ಆದಾಯ ಮೂಲನೇ ಕಟ್ಕೊಂಡು? ಆದಾಯದ ಮೂಲವೇ ಸರ್. ಮನೆಗೆ ಮಕ್ಕಳಿಗೆಲ್ಲ ಒಂದ್ ಒಳ್ಳೆ ಜೀವನವನ್ನ, ವಿದ್ಯಾಭ್ಯಾಸ, ಮೊಮ್ಮಕ್ಕಳಿಗೆ 100,000 ರೂಪಾಯಿ ಖರ್ಚು ಮಾಡ್ತಾವ ನೀವು ಓದಕ್ಕೆ, ಎಲ್ಲ ಡಾಕ್ಟರ್ ಇಂಜಿನಿಯರ್ಗಳೇ. ಎಷ್ಟು ಮೊಮ್ಮಕ್ಳು ಗೌಡ್ರೆ? ಮೊಮ್ಮಕ್ಳು ಹಿರಿಯ ಮಗ ಮಾಸ್ಟರ್ಗ ಒಬ್ಬ, ಅವನು ಮಂಗಳೂರಲ್ಲಿ MCA ಮಾಡ್ಕೊಂಡು ಬೆಂಗಳೂರಲ್ಲಿ ಕೆಲಸದಲ್ಲ ಅವನೇ, ಅವಳು ಇಂಜಿನಿಯರ್, ಹೆಂಡತಿನೂ ಇಂಜಿನಿಯರ್ ಮಾಡ್ದ. ಎರಡನೇ ಮಗನ ಮಗ ಡಾಕ್ಟ್ರು, 5-6 ವರ್ಷ ಡಾಕ್ಟರ್ ಆಗಿದ್ದ, ಇಂಜಿನಿಯರ್ ಮಗ. ಈಗ MS ಸೀಟ್ ಸಿಕ್ತು ಹುಬ್ಳಿಲಿ, 2 ವರ್ಷ ಆಯ್ತು. ಇನ್ನು 5 ತಿಂಗಳು ಹೋದ್ರೆ ಅವನು ಸರ್ಜನ್ ಆಯ್ತಾನೆ. ಮಗಳು ಇಂಜಿನಿಯರು, ಇಂಜಿನಿಯರ್ಗೆ ಕೊಟ್ಟು ಮದುವೆ ಮಾಡ್ದು. ಅವರು ಅಮೆರಿಕಾಕ್ ಹೋಗಿದ್ರು, 2 ವರ್ಷ ಅಲ್ಲಿದ್ರು. ಕೊರೋನಾ ಬಂದ್ಬಿಡ್ತಲ್ಲ, ಬಂದ್ಬಿಟ್ರು. ಈಗ ವರ್ಷದಿಂದ ಇಲ್ಲೇ ಬೆಂಗಳೂರಲ್ಲಿ ಕೆಲಸ ಮಾಡ್ತಾವ್ರೆ. ಮೂರನೇ ಮಗನ್ಗೆ ಇಬ್ಬರು ಹೆಣ್ಣು ಮಕ್ಕಳು, ಮೂರನೇ ಮಗಳು ಅವಳು MA ಮಾಡವಳೆ. ಈಗ ಮದುವೆ ಬರೋ 23ನೇ ತಾರೀಕು. ಎರಡನೇಳು ಬೆಂಗಳೂರಲ್ಲಿ ಇಂಜಿನಿಯರ್ ಮಾಡ್ತಾವಳೆ. ಅವಳದು ಇನ್ನು 5 ತಿಂಗಳು ಕಳೆದ್ರೆ ಮುಗ್ದೋಯ್ತು. ಇನ್ನು ಬಾಕಿ 3 ಜನ ಮಕ್ಕಳು ಎಲ್ಲ ಒಳ್ಳೊಳ್ಳೆ ಸ್ಟ್ಯಾಂಡರ್ಡ್ ಅಲ್ಲಿ ಓದಿಸ್ತಾ ಇದ್ವಿ. ಅಲ್ಲ, ಎಲ್ಲಾ ಮೊಮ್ಮಕ್ಕಳನ್ನು ಓದಿಸ್ತಾ ಇದ್ದೀರಿ ಸರಿ, ಪುನಃ ಭೂಮಿಗೆ ಕೃಷಿಗೆ ಎಷ್ಟು ಜನ ಮೊಮ್ಮಕ್ಕಳು ಬರ್ತಾ ಇದ್ದಾರೆ? ಒಬ್ರು ಇಲ್ಲ ಕೃಷಿಗೆ. ಮತ್ತೆ ಏನ್ ಮಾಡ್ತೀರಿ ಮುಂದೆ? ಈ ಭೂಮಿ ಕೃಷಿ ಮಾಡೋರು ಯಾರು? ಅವ್ರ ಹಣೆ ಬರ ಸರ್. ಇಷ್ಟೆಲ್ಲ ಸಾಧನೆ ಮಾಡಿದಿರಿ, ಮುಂದೆ ಅದನ್ನ ಬೆಳೆಸೋರು ಯಾರು? ಸರ್ ನಾವು ಮಕ್ಕಳು ಜಾಸ್ತಿ ಅಂದ್ಬಿಟ್ಟು ಜಮೀನ್ ಮಾಡಿದೆ, ಮನೆ ಕಟ್ಟದೆ ನೋಡಿ. ಇದು ಮನೆ ಕಟ್ಟದೆ, ಅಲ್ಲಿ 2 ಮನೆ ತಗೊಂಡಿನಿ ಊರೊಳಗೆ, ಎಳೆ ಮನೆಗಳ. ಇದು ಇದು ಆಲಯ 14 ಐಸ್ವಿಲ್ ಕೆಲಸ ಅಲ್ಲ, ಎಷ್ಟು 2014ರಲ್ಲಿ ಕೆಲಸ ಮುಗೀತು. ಇದಕ್ಕೆ 30 ಲಕ್ಷ ಖರ್ಚು ಮಾಡಿದೆ. ಆಮೇಲೆ ಅಲ್ಲಿ KR Pet ಅಲ್ಲಿ ಒಂದ 3 ಕುಂಟೆ ಸೈಟ್ ತಗೊಂಡಿದ್ದೆ 10-10 ಲಕ್ಷ ತಂಗೆ. ಅದು ಅಲ್ಲಿ 2 ಮನೆ ಹಿಂಗೆ ಮಾಡಿವಿ, ಅಲ್ಲಿ 90 ಲಕ್ಷ ಖರ್ಚಾಯ್ತು. ಅಂದ್ರೆ ನಮ್ಮ ಮಾಸ್ಟರ್ ಲಾಯರ್ ವಸೆ ಹಾಕಿದ್ರು ನಾನು ಸಿಕ್ಕೊಟ್ಕೊಂಡು ಇರ್ಲಿ. ಏನೇ ಆದ್ರೂ ಈಗ ಕೃಷಿ ಬಗ್ಗೆ ಮೊಮ್ಮಕ್ಕಳು ಮಕ್ಕಳು ಮಾಡ್ತಾ ಇದಾರೆ, ಮೂರು ಜನ ಮಕ್ಕಳು, ಮೊಮ್ಮಕ್ಕಳಿಗೆ ಆಸಕ್ತಿ ಇದೆಯಾ ಕೃಷಿ ಮಾಡ್ಬೇಕು? ನಮ್ ತಾತ ಈಗ ಮಾಡಿದಾರೆ, ಇಲ್ಲ ಸರ್ ಹೋಗಿ ಮಾಡ್ಬೇಕು ಅಂತ ಏನಾರು ವಿದ್ಯಾಭ್ಯಾಸ ಮುಗಿದ್ಮೇಲೆ? ಅವರೆಲ್ಲ ಹೇಳ್ತಾರೆ ಏನ್ ಓದಿರಪ್ಪ ನೀವು, ಏನ್ ಮಾಡಿರೋ ಅಂದ್ರೆ ನಾವು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಓದ್ತೀವಿ ಅಂತ. ಇರ್ಲಿ, ಅದು ಅವ್ರ ವೃತ್ತಿ. ಈಗ ಏನ್ ಬೇರೆ ವೃತ್ತಿ ಮಾಡಿ ನನಗ್ ಬೇಡ, ನನ್ ಕೃಷಿನೇ ಇಷ್ಟ ಅನ್ನೋದು ಯಾರು ಮೊಮ್ಮಕ್ಕಳಿದಾರ? ಇಲ್ಲ ಸರ್, ಯಾರು ಇಲ್ಲ. ಅದೇ ಪರಿಸ್ಥಿತಿ ಬಂದಿರೋದು. ಜಮೀನ್ ಯಾಕಪ್ಪ ಮಾಡ್ದೋ ಅಂತ ಯೋಚನೆ ಮಾಡ್ತಾವನೆ. ಇಲ್ಲಿ ಜಮೀನ್ ಮಾಡಿರೋದ್ರಿಂದ ಎಲ್ಲರಿಗೂ ಆಹಾರ ಸಿಗ್ತಾ ಇದೆ. ನಾವು ಅದ್ರಲ್ಲೇ ಸಹ ಮೂರು ಕಾಸು, ನಮ್ಗೆ ಯಾವ್ದು ಬೇರೆ ಆದಾಯನ ಇಲ್ಲ ಕೃಷಿ ಬಿಟ್ರೆ. ಗೌಡ್ರೆ, ಕೃಷಿ ಮಾಡ್ತಾ ಇದೀರಿ, ಕೃಷಿ ಜೊತೆಗೆ ಬೇರೆ ಬೇರೆ ಇನ್ನೇನಾದ್ರು ನೀವು ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ ಈ ತರದ ಯಾವ್ದು ಮಾಡ್ತಾ ಇಲ್ಲ? ಅವಾಗ ತನಕದಿಂದ ಮಾಡಿಲ್ಲ, ಯಾವಾಗ್ಲೂ ಇಲ್ಲ. ಬೇರೆ ಇನ್ಯಾವ್ದು ಕೃಷಿ ಬಿಟ್ಟು ಬೇರೆ ಯಾವ್ದೇ ಕೃಷಿ ಪೂರ್ವಕವಾದ ಮಾಡಿಲ್ಲ? ಇದೊಂದು ಬಿಟ್ರೆ ಇನ್ಯಾವ್ದು ಯಾವ್ದು? ಗೊಬ್ಬರಕ್ಕೆಲ್ಲ ಏನ್ ಮಾಡ್ತಾ ಇದ್ರಿ ಮುಂಚೆ? ಗೊಬ್ಬರಕ್ಕೆ, ರಾಸಾಯನಿಕ ಗೊಬ್ಬರ ಬರೋದಕ್ ಮುಂಚೆ, ಹೆಚ್ಚಾಗಿ ಬಳಸೋದಕ್ ಮುಂಚೆ ಮನೆ ಗೊಬ್ಬರಕ್ಕೆ ಏನ್ ಮಾಡ್ತಾ ಇದ್ರಿ? ಕೊಟ್ಟಿಗೆ ಗೊಬ್ಬರಕ್ಕೆ ಅದೇ ದನಗಳು ಇರ್ತಿದ್ದ ಸಾಗ. ಎಷ್ಟು ಎಷ್ಟು ಸಾಕಿದ್ರಿ ಎಮ್ಮೆಗಳೇ? ನಮ್ ತಂದೆರೆ ಅತ್ತೆಮ್ಮಿದ್ದು ಆಗ ಅತ್ತೆಮ್ಮಿದ್ದು ಅವ್ರದ್ದೇ ಹೆಚ್ಚಾಗೋದು. ಆಮೇಲೆ ನಾವು ಅದು ಇದು ಭೂಸ ಅದೇ ನೋಡಿ, ಇದು ಭೂಸ ಹಿಂದ್ಗಡೆ ಬೀಳೋದು ಅದೆಲ್ಲ ಸ್ಟಂಡು ಸ್ಟಾಕ್ ಮಾಡ್ಬಿಡೋದು, ತಿಪ್ಪೆಗೆ ಕೊಳ್ಸವು ಹಾಕವು ಹಂಗೆಲ್ಲ ಮಾಡ್ತಿದ್ವು ಆಗ ಗೊಬ್ಬರಕ್ಕೆ. ಈಗ ಅದೆಲ್ಲ ಪೂರ್ತಿ ರಾಸ್ಗಳು ಇಲ್ಲ, ರಾಸ್ಗಳು ಕಡಿಮೆ ಆಗಿದೆ. ಇಲ್ಲ, ರಾಸ್ಗಳು ಮೇಯ್ಸಕ್ ಚೇಂಜ್ ಆಗಿಲ್ವಲ್ಲ ಸರ್, ಎಲ್ಲಿ ಬಿಡಕ್ಕೆ ಆಗ ಬಿಟ್ಬಿಟ್ಟು ಓಡಿಸ್ಬಿಟ್ಟು ಮೇಕ ಬಂದ್ಬಿಡೋ ಈ ಕಾಲದಲ್ಲಿ. ಈ ಗೊಬ್ಬರ ಬೇಕಾದ್ರೆ ಏನ್ ಕೊಂಡ್ತೀರಾ ಹೊರಗಡೆ ಬೇರೆ ಕಡೆ? ಬೇರೆ ಕಡೆ ಕೊಂಡ್ಕೋತೀವಿ. ಒಂದ್ ಟ್ಯಾಕ್ಟರ್ಗೆ 2,000 ಹೇಳ್ತಾರೆ, ತುಂಬಕ್ಕೆ 400 ರೂಪಾಯಿ. ಅದೋಸಿ ಮನೆದು ದನಗಳು ರಾಸ್ದೋಸಿ ಮಾಡ್ಕೊಂಡು ಹೆಂಗ ಸ್ವಲ್ಪ 2-3 ವರ್ಷಕ್ಕೆ ಜಮೀನ್ಗಳು ಚೇಂಜ್ ಮಾಡ್ಕೊಂಡು ಹಾಕೊಂಡು ಸ್ವಲ್ಪ ಸೀಮೆ ಗೊಬ್ಬರ ಹಾಕೋತೀವಿ. ಅದರಿಂದ ಖರ್ಚು ಹೆಚ್ಚಾಗ್ತದೆ, ಭೂಮಿಯ ಫಲವತ್ತತೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ನೀವು ಈಗ ಏನಾದ್ರು ಈಗ ಸಾವಯವ ಕಡೆ ಹೊರಡ್ಬೇಕಲ್ಲ, ಮಾಡ್ಕೋಬೇಕಲ್ಲ? ಅದೇ ಮನೆ ಗೊಬ್ಬರ ಕೊಂಡ್ಕೋತೀವಿ, ಮನೆ ದನಗಳು. ಸಾವಯವ ತೊಟ್ಟಿ ಮಾಡೋದು ಆ ತರದ ಎರೆಹುಳ ಗೊಬ್ಬರ ಏನು ಮಾಡಿಲ್ಲ. ಒಳ್ಳೇದು ಕರಿಗೌಡ್ರೆ, ಇದುವರೆಗೆ ನೀವು ಕೃಷಿಯಲ್ಲಿ ಮಾಡಿದಂತಹ ಸಾಧನೆಯನ್ನ, ಅದರಲ್ಲೂ ನಿಮ್ಮ ಜೀವನದಲ್ಲಿ ಕೃಷಿಯಿಂದನೇ ನೀವು ಗಳಿಸಿದಂತಹ ಭೂಮಿ ಇರ್ಬೋದು, ನಿಮ್ಮ ಬದುಕಾಗಿರ್ಬೋದು, ಇದ್ರ ಬಗ್ಗೆ ತುಂಬಾ ತಿಳಿಸ್ಕೊಟ್ಟಿದ್ದೀರಿ. ನಿಮ್ ಜೊತೆನಲ್ಲಿ ಬೇರೆ ರೈತರುಗಳು ಮಾತನಾಡಿ ಅವರು ನಿಮ್ಗೆ ಕರೆ ಮಾಡಿ ತಿಳ್ಕೊಳ್ತಾರೆ. ಅವ್ರು ನಿಮ್ಮ ಫೋನ್ ನಂಬರ್ನ ಹೇಳ್ಬೋದಾ? 97-51-48-33. ಮತ್ತೊಮ್ಮೆ ಹೇಳಿ. 97-51-48-33. 97-51-48-33. ಒಳ್ಳೇದು ಕರಿಗೌಡ್ರೆ, ಇದುವರೆಗೆ ಮಾತನಾಡಿ ನಿಮ್ಮ ಕೃಷಿ ಬದುಕಿನ ಸಾರ್ಥಕತೆಯನ್ನು ತಿಳಿಸ್ಕೊಟ್ಟಿದ್ದೀರಿ. ನಮಸ್ಕಾರ, ಧನ್ಯವಾದ. ನಮಸ್ಕಾರ, ಧನ್ಯವಾದಗಳು ಸರ್. ಕೃಷಿಯಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಕುರಿತು KR ಪೇಟೆ ತಾಲೂಕು ಅಕ್ಕಿಹೆಬ್ಬಾಳು ಹೋಬಳಿ ಗುಡುಗನಹಳ್ಳಿಯ ಪ್ರಗತಿಪರ ಕೃಷಿಕ ಕರಿಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು SC ಹೇಮಕುಮಾರ್. ನಾಳಿನ ಕಾರ್ಯಕ್ರಮದಲ್ಲಿ ಕೃಷಿ ಬದುಕಿನಲ್ಲಿ ಸಾರ್ಥಕತೆಯನ್ನು ಕುರಿತು HD ಕೋಟೆ ತಾಲೂಕು ಕಸಬಾ ಹೋಬಳಿ ಹುಲಿಕುರದಲ್ಲಿ ಕೃಷಿ ನಡೆಸುತ್ತಿರುವ ಚೆನ್ನಮಾದ ನಾಯಕ ಅವರೊಂದಿಗೆ ಸಂದರ್ಶನವಿದೆ. ಕೃಷಿ ಲೋಕ. ಕೇಳುಗರಿಗೆಲ್ಲ ನಮಸ್ಕಾರ, ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಡ್ಯದ ವಲಯ ಕೃಷಿ ಸಂಶೋಧನಾ ಕೇಂದ್ರ VC ಫಾರಂ ಆವರಣದಲ್ಲಿ March 30 ಬುಧವಾರ ಒಂದು ದಿನದ ಕೃಷಿ ಯಂತ್ರೋಪಕರಣಗಳ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕೃಷಿ ಯಂತ್ರೋಪಕರಣಗಳ ಮೇಳದಲ್ಲಿ ಭತ್ತ, ರಾಗಿ, ಕಬ್ಬು, ಮುಸುಕಿನ ಜೋಳ, ಮೇವಿನ ಬೆಳೆ, ತೋಟಗಾರಿಕೆ ಹಾಗೂ ಇನ್ನಿತರೆ ಬೆಳೆಗಳ ಬೇಸಾಯದಲ್ಲಿ ಉಪಯೋಗಿಸುವ ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ ಮತ್ತು ಪ್ರಾತ್ಯಕ್ಷಿಕೆಗಳನ್ನು ಏರ್ಪಡಿಸಲಾಗಿದೆ. ಈ ಕೃಷಿ ಯಂತ್ರೋಪಕರಣಗಳ ಮೇಳದ ಆಕರ್ಷಣೆಗಳೆಂದರೆ ಸುಧಾರಿತ ಕೃಷಿ ಯಂತ್ರೋಪಕರಣಗಳ ಪ್ರದರ್ಶನ, ಆಧುನಿಕ ಕೃಷಿ ಯಂತ್ರೋಪಕರಣಗಳ ಪದ್ಧತಿ ಪ್ರಾತ್ಯಕ್ಷಿಕೆಗಳು, ಬಹುಬೆಳೆ ಸಂಯುಕ್ತ ಕೂರಿಗೆ, ರೀಪರ್ ಬೈಂಡರ್, ಬ್ರಷ್ ಕಟರ್, ಪ್ಯಾಡಿವೀಡರ್, ತೆಂಗಿನ ಮರ ಹತ್ತುವ ಸಾಧನ, ತರಕಾರಿ ಸಸಿ ನಾಟಿ ಸಾಧನ, ಭತ್ತದ ಹುಲ್ಲು ಕಂತೆ ಕಟ್ಟುವ ಯಂತ್ರ, ಬಹುಬೆಳೆ ಒಕ್ಕಣ ಯಂತ್ರ, ಹುಲ್ಲು ಕತ್ತರಿಸುವ ಯಂತ್ರ,